ಎಲ್ಲೂ ಹೋಗೋಲ್ಲ ನಾನು, ಎಲ್ಲೂ ಹೋಗೋಲ್ಲ, ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ. ಎಂದಿಗೂ ನಾನು ನಿನ್ನನ್ನು ಬಿಟ್ಟು ದೂರ ಹೋಗೋಲ್ಲ, ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ. ಹೇಳಲ್ಲ ಹೋಗು. ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ. ಅಮ್ಮ ಇಲ್ಲ, ಅಪ್ಪ ಇಲ್ಲ, ನೀನೇ ನನಗೆಲ್ಲ. ಕೋಪ ನನಗಿಲ್ಲ ಕಂದ, ಕೋಪ ನನಗಿಲ್ಲ. ಎಂದಿಗೂ ನಾನು ನಿನ್ನ ಮೇಲೆ ಕೋಪ ಮಾಡೋಲ್ಲ. ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ. ಮದುವೆಯು ಬೇಕು, ಗಂಡನು ಬೇಕು, ಪುಟಾಣಿ ಮಕ್ಕಳು ಇರಬೇಕು. ಮದುವೆಯು ಬೇಕು, ಗಂಡನು ಬೇಕು, ಪುಟಾಣಿ ಮಕ್ಕಳು ಇರಬೇಕು. ಮಡಿಲಲ್ಲಿ ಒಂದು, ತೊಟ್ಟಿಲಲ್ಲೊಂದು, ಪುಟ್ಟಿಯ ಕಾಡುತ ಅಳಬೇಕು.